ಗೋವಿಂದಾ ಗೋವಿಂದಾ ತಿರುಮಲ ತಿರುಪತಿ ಗೋವಿಂದಾ ಗೋವಿಂದಾ ಗೋವಿಂದಾ ತಿರುಮಲ ತಿರುಪತಿ ಗೋವಿಂದಾ ವೆಂಕಟರಮಣ ಗೋವಿಂದ ವೈಕುಂಠ ನಿಲಯ ಗೋವಿಂದ ವರಾಹಗಿರಿವರ ಗೋವಿಂದ ವಾಸುದೇವ ಕೃಷ್ಣ ಗೋವಿಂದ ಗೋವಿಂದ ಗೋವಿಂದ ತಿರುಮಲ ತಿರುಪತಿ ಗೋವಿಂದ ಗೋವಿಂದ ಗೋವಿಂದ ತಿರುಮಲ ತಿರುಪತಿ ಗೋವಿಂದ ಕಲಿಯುಗ ವರದ ಗೋವಿಂದ ಕಾಮಿತ ಫಲದ ಗೋವಿಂದ ಕರುಣಾಸಾಗರ ಗೋವಿಂದ ಕಮನೀಯ ರೂಪ ಗೋವಿಂದ ಗೋವಿಂದ ಗೋವಿಂದ ತಿರುಮಲ ತಿರುಪತಿ ಗೋವಿಂದ ಗೋವಿಂದ ಗೋವಿಂದ ತಿರುಮಲ ತಿರುಪತಿ ಗೋವಿಂದ ಶಂಖಚಕ್ರಧರ ಗೋವಿಂದ ಸೇವಕ ಪಾಲಕ ಗೋವಿಂದ ಸರಸಿಜನೇತ್ರ ಗೋವಿಂದ ಸಂಸ್ಕೃತ ನಾಮ ಗೋವಿಂದ ಗೋವಿಂದ ಗೋವಿಂದ ತಿರುಮಲ ತಿರುಪತಿ ಗೋವಿಂದ ಗೋವಿಂದ ಗೋವಿಂದ ತಿರುಮಲ ತಿರುಪತಿ ಗೋವಿಂದ ನಾರಾಯಣ ಹರೆ ಗೋವಿಂದ ನಯನ ಮನೋಹರ ಗೋವಿಂದ ನಲಿನದಲೇಕ್ಷಣ ಗೋವಿಂದ ನಂದಕಧರ ಶ್ರೀ ಗೋವಿಂದ ಗೋವಿಂದ ಗೋವಿಂದ ತಿರುಮಲ ತಿರುಪತಿ ಗೋವಿಂದ ಗೋವಿಂದ ಗೋವಿಂದ ತಿರುಮಲ ತಿರುಪತಿ ಗೋವಿಂದ ವಜ್ರಮಕುಟಧರ ಗೋವಿಂದ ವಾಂಛಿತ ಫಲದ ಗೋವಿಂದ ವಸುಧಾರಕ್ಷಕ ಗೋವಿಂದ ವಾರಿಧಿಶಯನ ಗೋವಿಂದ ಗೋವಿಂದ ಗೋವಿಂದ ತಿರುಮಲ ತಿರುಪತಿ ಗೋವಿಂದ ಗೋವಿಂದ ಗೋವಿಂದ ತಿರುಮಲ ತಿರುಪತಿ ಗೋವಿಂದ ಶ್ರೀಶೈಲವಾಸ ಗೋವಿಂದ ಶ್ರೀಭೂನೀಲ ಗೋವಿಂದ ಶ್ರೀದೇವಿ ಪ್ರಿಯ ಗೋವಿಂದ ಶ್ರೀಲಕ್ಷ್ಮೀ ಪ್ರಿಯ ಗೋವಿಂದ ಗೋವಿಂದ ಗೋವಿಂದ ತಿರುಮಲ ತಿರುಪತಿ ಗೋವಿಂದ ಗೋವಿಂದ ಗೋವಿಂದ ತಿರುಮಲ ತಿರುಪತಿ ಗೋವಿಂದ ಶಾಂತಾಕಾರ ಗೋವಿಂದ ಶಾರ್ಣಧರ ಶ್ರೀ ಗೋವಿಂದ ಶತ್ರು ವಿನಾಶಕ ಗೋವಿಂದ ಶಶಿವದನ ಹರೇ ಗೋವಿಂದ ಗೋವಿಂದ ಗೋವಿಂದ ತಿರುಮಲ ತಿರುಪತಿ ಗೋವಿಂದ ಗೋವಿಂದ ಗೋವಿಂದ ತಿರುಮಲ ತಿರುಪತಿ ಗೋವಿಂದ ಪ್ರಣವ ಸ್ವರೂಪ ಗೋವಿಂದ ಪ್ರಣತಾರ್ಥಿ ಹರ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಷ್ಕರಾಕ್ಷ ಹರೆ ಗೋವಿಂದ ಗೋವಿಂದ ಗೋವಿಂದ ತಿರುಮಲ ತಿರುಪತಿ ಗೋವಿಂದ ಗೋವಿಂದ ಗೋವಿಂದ ತಿರುಮಲ ತಿರುಪತಿ ಗೋವಿಂದ ಅಪ್ರಮೇಯ ಹರೇ ಗೋವಿಂದ, ಅನಿರುದ್ಧ ಹರೇ ಗೋವಿಂದ, ಅಂಜನಗಿರಿವರ ಗೋವಿಂದ, ಅಮರ ಪ್ರಭು ಹರೇ ಗೋವಿಂದ, ಗೋವಿಂದ ಗೋವಿಂದ, ತಿರುಮಲ ತಿರುಪತಿ ಗೋವಿಂದ, ಗೋವಿಂದ ಗೋವಿಂದ, ತಿರುಮಲ ತಿರುಪತಿ ಗೋವಿಂದ, ಪದ್ಮನಾಭ ಹರೇ ಗೋವಿಂದ, ಪರಮ ಪವಿತ್ರ ಗೋವಿಂದ, ಪಂಕಜನಾಭ ಗೋವಿಂದ, ಪ್ರಹ್ಲಾದ ವರದ ಗೋವಿಂದ, ಗೋವಿಂದ ಗೋವಿಂದ, ತಿರುಮಲ ತಿರುಪತಿ ಗೋವಿಂದ, ಗೋವಿಂದ ಗೋವಿಂದ, ತಿರುಮಲ ತಿರುಪತಿ ಗೋವಿಂದ. ಓಂಕಾರ ರೂಪ ಗೋವಿಂದ, ಶಕ್ತಿ ಸ್ವರೂಪ ಗೋವಿಂದ, ಮುಕ್ತಿದಾಯಕ ಗೋವಿಂದ, ಮುರಹರ ನಗಧರ ಗೋವಿಂದ, ಗೋವಿಂದ ಗೋವಿಂದ, ತಿರುಮಲ ತಿರುಪತಿ ಗೋವಿಂದ, ಗೋವಿಂದ ಗೋವಿಂದ, ತಿರುಮಲ ತಿರುಪತಿ ಗೋವಿಂದ, ವೈಕುಂಠವಾಸ ಗೋವಿಂದ, ವಜ್ರಕವಚಧರ ಗೋವಿಂದ, ವಾಮನ ಶ್ರೀಧರ ಗೋವಿಂದ, ವೈದೇಹಿ ಪ್ರಿಯ ಗೋವಿಂದ, ಗೋವಿಂದ ಗೋವಿಂದ, ತಿರುಮಲ ತಿರುಪತಿ ಗೋವಿಂದ, ಗೋವಿಂದ ಗೋವಿಂದ, ತಿರುಮಲ ತಿರುಪತಿ ಗೋವಿಂದ. ಹೇ ಶ್ರೀ ಕೃಷ್ಣ ಗೋವಿಂದ, ಹೇ ಶ್ರೀರಾಮ ಗೋವಿಂದ, ಹೇ ನರಸಿಂಹ ಗೋವಿಂದ, ಹೇ ನಾರಾಯಣ ಗೋವಿಂದ, ಗೋವಿಂದ ಗೋವಿಂದ, ತಿರುಮಲ ತಿರುಪತಿ ಗೋವಿಂದ, ಗೋವಿಂದ ಗೋವಿಂದ, ತಿರುಮಲ ತಿರುಪತಿ ಗೋವಿಂದ, ಕರಿರಾಜ ವರದ ಗೋವಿಂದ, ಖಗರಾಜ ಗಮನ ಗೋವಿಂದ, ಕಾಂಚನ ಗೋಪುರ ಗೋವಿಂದ, ಕವಿ ಪಂಡಿತನುತ ಗೋವಿಂದ, ಗೋವಿಂದ ಗೋವಿಂದ, ತಿರುಮಲ ತಿರುಪತಿ ಗೋವಿಂದ, ಗೋವಿಂದ ಗೋವಿಂದ, ತಿರುಮಲ ತಿರುಪತಿ ಗೋವಿಂದ. ಬ್ರಹ್ಮಾದಿ ವಿನುತ ಗೋವಿಂದ, ಸನಕಾದಿನುತ ಗೋವಿಂದ, ಸರಸಿಜನೇತ್ರ ಗೋವಿಂದ, ಸಂಕೀರ್ತನ ಪ್ರಿಯ ಗೋವಿಂದ, ಗೋವಿಂದ ಗೋವಿಂದ, ತಿರುಮಲ ತಿರುಪತಿ ಗೋವಿಂದ, ಗೋವಿಂದ ಗೋವಿಂದ, ತಿರುಮಲ ತಿರುಪತಿ ಗೋವಿಂದ, ಭೋಗೀಂದ್ರ ಶಯನ ಗೋವಿಂದ, ಭವರೋಗ ವೈದ್ಯ ಗೋವಿಂದ, ಭಕ್ತ ಜನಪ್ರಿಯ ಗೋವಿಂದ, ಬದರಿ ನಿಲಯ ಗೋವಿಂದ, ಗೋವಿಂದ ಗೋವಿಂದ, ತಿರುಮಲ ತಿರುಪತಿ ಗೋವಿಂದ, ಗೋವಿಂದ ಗೋವಿಂದ, ತಿರುಮಲ ತಿರುಪತಿ ಗೋವಿಂದ. ಬಾಂಧವ ಗೋವಿಂದ, ಅನಾಥ ರಕ್ಷಕ ಗೋವಿಂದ, ಅಹಿಶಯನ ಹರೇ ಗೋವಿಂದ, ಅಂಬುಜಲೋಚನ ಗೋವಿಂದ, ಗೋವಿಂದ ಗೋವಿಂದ, ತಿರುಮಲ ತಿರುಪತಿ ಗೋವಿಂದ, గోవింద గోవింద తిరుమల తిరుపతి గోవింద వకుళాత్మజ హర గోవింద వసుదేవతనయ గోవింద వారిధి శయన గోవింద వానర సన్నుత గోవింద గోవింద గోవింద తిరుమల తిరుపతి గోవింద గోవింద గోవింద తిరుమల తిరుపతి గోవింద ఆదిమ పురుష గోవింద ఆనంద నిలయ గోవింద అమరేంద్ర వినుత గోవింద ఆశ్రిత వత్సల గోవింద గోవింద గోవింద తిరుమల తిరుపతి గోవింద గోవింద గోవింద తిరుమల తిరుపతి గోవింద దయా సముద్ర గోవింద దైవ శిఖామణి గోవింద ధనుజ మర్ధన గోవింద ధరణీధర హర గోవింద గోవింద గోవింద తిరుమల తిరుపతి గోవింద గోవింద గోవింద తిరుమల తిరుపతి గోవింద గోవింద గోవింద గోవింద గోవింద గోవింద